ತತ್ವಂ ಪೂಷನ್ ಅಪಾವೃಣು ಭೂಷಣ್ಯೇಕರ್ಷೇಯಮ ಸೂರ್ಯ ಆಜಾಪತ್ಯ ಯುವರಶ್ಮಿನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣ ತಮಂ ತತ್ತೇ ಪಶ್ಯಾಮಿ ಯೋಸಾವಸೌ ಪುರುಷಃ ಸೋಹಮಸ್ಮಿ. ಆ ಸೂರ್ಯನ ಪ್ರಖರವಾದ ಪುಂಜದಲ್ಲಿ ಇರುವ ಸತ್ಯ ಅದು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಅವನೇ ನಾನು, ಸಹ ಅಹಮಸ್ಮಿ ಅನ್ನುವ ಈ ಭಾವನೆಯಿಂದ ಈ ಅವನೇ ನಾನು ಎನ್ನುವ ಭಾವನೆಯಿಂದ ಇಷ್ಟು ವರ್ಷ ನಾನು ತಪಸ್ಸು ಮಾಡಿದ್ದೇನೆ. ಈಗ ನಾನು ಕೊನೆ ನಿಮಿಷದಲ್ಲಿ ನೀನು ಬೇರೆ ಇದ್ದೀಯ ಅಂತ ಯಾಕೆ ತಿಳ್ಕೊಳ್ಳಿ? ನನ್ನ ಬಿಟ್ಟು ನೀ ಬೇರೆ ಇಲ್ಲ, ನಿನ್ನ ಬಿಟ್ಟು ನಾನು ಬೇರೆ ಇಲ್ಲ. ಇದು ಜ್ಞಾನ ಅಲ್ಲ, ಭಾವನೆ, ಭಾವಿಸುವುದು, ಭಾವಿಸುವುದು. ಆದ್ದರಿಂದ ಆ ಕಲ್ಯಾಣತಮವಾದ ರೂಪ, ಮಂಗಳಕರವಾದ ರೂಪ, ತೇಜಪುಂಜವಾದಂತಹ ರೂಪ, ಅನೇಕ ಕಿರಣಗಳ ಸಮೂಹದಿಂದ ಕೂಡಿದಂತಹ, ವ್ಯೂಹದಿಂದ ಕೂಡಿದಂತಹ ಪ್ರಜಾಪತಿಯ ಮಗನಾದಂತಹ ಸೂರ್ಯ ಏಕರ್ಷೆ, ಅದು ಕೂಡ ವಿಶೇಷಣ, ಒಬ್ಬನೇ ಒಬ್ಬನೇ ಎಲ್ಲವನ್ನೂ ಸೂಪರ್ವಿಷನ್ ಮಾಡ್ತಾ ಎಲ್ಲ ನಿಯಮಗಳನ್ನು ನಿಯಂತ್ರಿಸ್ತಾ ಇದ್ದೀಯ. ಅಂತಹ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಎಂದು ನಾನು ಭಾವಿಸುತ್ತೇನೆ. ನೀನೇ ನಾನು, ಯಹ ಅಸೌ ಅಸೌ ಪುರುಷ ಸಹ ಅಹಮಸ್ಮಿ. ಈಗ ಎರಡು ಅಸೌ ಅಸೌ ಮಾಡ್ಕೊಡು. ಯಹ ಅಸೌ ಅಸೌ ಸಾವಸೌ, ಅದು ಔ ಡ್ರಾಪ್ ಆಗಿ ಅದು ಅವ ಆಗ್ತದೆ. ಅಸೌ ಏನಿದೆ ಅಸೌ ಅವು ಡ್ರಾಪ್ ಆಗಿ ಅವ ಆವ್ ಆವ. ಯಹ ಅಸಾವಸೌ ವಕಾರದೊಳಗ ಅಕಾರ ಅಡಿಗೆ ಹೋಗ್ತದೆ, ಅಲ್ಲೊಂದು ಅಕಾರ ಗೊತ್ತಾಯ್ತಾ? ಆವ್ ಆವ್ ವ್ಯಂಜನ, ಆಮೇಲೆ ಅದರೊಳಗೆ ಒಂದು ಏನು ಸೇರ್ತದೆ, ಅಸ. ಸೊ ಈಗ ವಸವು ಅಂತೇನಿದೆ ಅದನ್ನು ನೀವು ವ ಪ್ಲಸ್ ಅ, ವ ಪ್ಲಸ್ ಅ ವ ಅಡಿ ಹೋತದೆ. ಅಸೌ ಅಸೌನೇ ಇದು, ಅಸೌ ಅಸೌ ಇದ್ದಿದ್ದು ಅಸಾವಸೌ ಹೆಂಗಾಯ್ತು ಗೊತ್ತಾಯ್ತಾ? ಪೂಷಣ್ಯೇಕರ್ಷ ಅದು ಭಾಷ್ಯನೂ ಆಗಿದೆ ಗೊತ್ತಾಯ್ತಾ? ಎತ್ತೇ ತವ ರೂಪಂ ಕಲ್ಯಾಣತಮಂ ಅತ್ಯಂತ ಶೋಭನಂ ತತ್ತೇ ತವ ಆತ್ಮ ಆತ್ಮನಃ ಪ್ರಸಾದಾತ ಪಶ್ಯಾಮಿ ಲೆಟ್ ಮಿ ಸೀ ಯುವರ್ ಗ್ಲೋರಿ ಕಿಂಚ ಆಹ ನತು ತ್ವಾಂ ಮೃತ್ಯವತಿ ಯಾಚೆ. ನಿನ್ನ ನಾನು ಭಿಕ್ಷುಕನಂತೆ ಸೇವಕನಂತೆ ನಾ ಯಾಚಿಸ್ತಾ ಇಲ್ಲ. ಯ ಅಸೌ ಆದಿತ್ಯ ಮಂಡಲಸ್ಥ ವ್ಯಾಪೃತಿ ಅವಯವ ಪುರುಷ ಪುರುಷಾಕಾರತ್ವಾತ್ ಪೂರ್ಣ ಅರ್ಥ ಪುರುಷ ಅರ್ಥ ಪುರುಷಾಕಾರತ್ವಾತ್ ಪೂರ್ಣ ಒಂದರ್ಥ ಪುರುಷಯನ ಪುರುಷ ಎರಡರ್ಥ ಪ್ರಾಣ ಬುದ್ಧಿ ಆತ್ಮನ ಜಗತ್ ಸಮಸ್ತಂ ಇತಿ ಪುರುಷ. ಮೂರರ್ಥ, ಪುರುಷಾಂಶ ಮೂರರ್ಥ ಗೊತ್ತ. ಮೊದಲನೇದ್ದು ಪುರುಷಾಕಾರತ್ವಾದ ಪೂರ್ಣ, ಪೂರ್ಣವಾನ್. ಪುರುಷಾಕಾರತ್ವಾದ ಪೂರ್ಣವಾನ್ ಒಂದರ್ಥ. ಪ್ರಾಣ ಬುದ್ಧಿ ಆತ್ಮನ, ಪ್ರಾಣ ಬುದ್ಧಿ ಮತ್ತು ಆತ್ಮನಿಂದ ಸಮಸ್ತಂ ಜಗತ್ ಇತಿ ಪುರುಷ. ಹಾಗೆ ಜಗತ್ ಸಮಸ್ತಂ ಇತಿ, ಜಗತ್ತೆಲ್ಲವೂ ತಾನೇ ಎಂದು ಲಭ್ಯವಾಗಿದ್ದಾನೆ, ಅವನಿಗೆ ಪುರುಷ ಅಂತ ಕರೀತಾರೆ. ಎರಡನೇ, ಮೂರನೇದ್ದು ಪುರಿ ಶಯನಾತ್ವ ಪುರುಷ, ಅಥವಾ ಈ ಪುರದಲ್ಲಿ, ಈ ಉಪಾಧಿಯಲ್ಲಿ, ಈ ಪುರದಲ್ಲಿ ಅವನು ವಾಸಿಸಿದ್ದಾನೆ, ಶಯನಾಥ ಮಲಗಿದ್ದಾನೆ ಅಂತ ಬರೀಬೇಕು, ವಾಸಿಸಿದ್ದಾನೆ ಅಂತ ಅದನ್ನ ಪುರುಷ. ಆ ಪುರುಷನೇ ನಾನು ಸಹ ಅಹಮಸ್ಮಿ. ವಾಯುನನಿಲ ಅಮೃತ ಮಥೇದಂ ಭಸ್ಮಾಂತಕಂ ಶರೀರಂ ಓಂ ಕೃತೋ ಸ್ಮರ ಕೃತ ಓಂ ಸ್ಮರ ಕೃತ ಸ್ಮರ ಕೃತ ಅಸ್ಮರ. ಲಾಸ್ಟ್ ಲಾಸ್ಟ್ ಬ್ರತ್ತಿಗೆ ಬಂದ ನಾವು ಈಗ ಇಲ್ಲಿ ಏನಾಯ್ತು, ಕೃತಗುಂ ಸ್ಮರ ಅಸ್ಮರ ಕೃತಗುಂ ಸ್ಮರ ಓಂ ಕೃತ ಸ್ಮರ ಕೃತಗುಂ ಸ್ಮರ ಕೃತ ಸ್ಮರ ಕೃತಗುಂ ಸ್ಮರ. ಮಾಡಿದ್ದನ್ನ ನೆನಪಿಸಿಕೋ, ಯಾರ್ಯಾರಿಗೆ ಬೈದಿದ್ದಿ, ಯಾರ್ಯಾರು ಹೊಡೆದಿದ್ದಿ, ಯಾರ್ಯಾರು ಅವಮಾನ ಮಾಡಿದ್ದಿ, ಯಾರ್ಯಾರಿಗೆ ಮೋಸ ಮಾಡಿದ್ದಿ, ಎಲ್ಲವನ್ನು ಸ್ಮರಿಸಿಕೋ. ಅಂತ ಅಂತ ಜೀವನ ಮಾಡಿದ್ರೆ ಅಂತವ ಬರ್ತಾವ ಅಂತ ಹೇಳಿದೆ. ನೀನು ಉಪಾಸನ ಮಾಡಿದ್ದರ ಉಪಾಸ ದೇವತ ಬರ್ತಾನೆ, ಅದರೊಳಗಿನ ಸಿಂಪಲ್ ಅದು. ಅಂತೂ ಅವ್ ಹೇಳ್ಕೊತಾನೆ ಬಂದ ಉಪಾಸಕ, ನನ್ನ ಶರೀರವು ಭಸ್ಮ ಅಂತ. ಈ ಶರೀರ ಭಸ್ಮವಾಗುವ ಕಾಲ ಬಂದಿದೆ. ಭಸ್ಮ ಅಂತ ಶರೀರ, ವಾಯು ಅನಿಲಂ ಅಮೃತಂ ಅಥ ಇದಂ ಶರೀರಂ ಭಸ್ಮಾಂತದು. ಹೇ ವಾಯು, ಹೇ ಪ್ರಾಣ, ಹೇ ಅನಿಲ, ಈಗ ಸಮಯ ಬಂದಿದೆ. ಇಲ್ಲಿರುವ ಪ್ರಾಣವು ಸಮಷ್ಟಿ ಪ್ರಾಣದಲ್ಲಿ ಸೇರುವ ಸಮಯ ಬಂದಿದೆ. ಇಲ್ಲಿರುವ ಅನಿಲವು ಸಮಷ್ಟಿಯಲ್ಲಿ ಸೇರುವ ಸಮಯ ಬಂದಿದೆ. ಆ ಸಮಯದಲ್ಲಿ ನಾನು ಈ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇವು ಆಯಾಸವಿಲ್ಲದೆ ಹೋಗಿ ಸೇರ್ಕೊಳ್ಳಿ. ಇದು ನನ್ನ ಮನಸ್ಸಿನ ಸಂಕಲ್ಪ. ಇದಕ್ಕೆ ಯಾವ ಅಡೆತಡೆ ಆಗಬಾರದು. ಈ ಶರೀರವು ಭಸ್ಮಾಂತವಾಗಬೇಕು. ಓಂ ಕೃತೋಸ್ಮರ ಕೃತಸ್ಮರ ಕೃತೋಸ್ಮರ ಕೃತಸ್ಮರ. ಏನು, ಈವರೆಗೂ ನಾನು ಏನು ಮಾಡಿದ್ದೇನೆ ಅದನ್ನು ನಾನು ನೆನಪಿಸ್ಕೋತೇನೆ. ನನ್ನಿಂದ ಮಾಡಲ್ಪಟ್ಟ ಎಲ್ಲ ಕರ್ಮಗಳನ್ನ ನಾನು ನೆನಪಿಸ್ಕೋತೇನೆ. ಎರಡು ಸಲ ಉಪನಿಷತ್ ಮುಗಿದು ಬಂತಲ್ಲ, ಸೊ ಹೇಳಿದ್ದನ್ನ ಎರಡು ಸಲ ಹೇಳು. ಎರಡು ಸಲ ಹೇಳೋದ್ರಿಂದ ಉಪನಿಷತ್ ಮುಗಿದು ಬಂದಿದೆ ಅಂತ ಅರ್ಥ. ಮುಕ್ತಾಯಕ್ಕೆ ಎರಡು ಸಲ ಹೇಳ ಅದು ಭಾಷ್ಯ. ಅಥ ಇದಾನೀ ಮಮ ಮರ್ಷ್ಯತಃ ವಾಯು ಪ್ರಾಣ ಅಧ್ಯಾತ್ಮ ಪರಿಚ್ಛೇದಂ ಅತಿದೈವಾತ್ಮನಂ ಸರ್ವಾತ್ಮಕಂ ಅನಿಲಂ ಅಮೃತಂ ಸೂತ್ರಾತ್ಮಾನಂ ಪ್ರತಿಪದ್ಯ ತಾಮಿತಿ ಪ್ರತಿಪದ್ಯ ತಾಮಿತಿ ವಾಕ್ಯಶೇಷ. ವಾಕ್ಯಶೇಷ ಅಂದ್ರೆ ನಾ ಕೊಟ್ಟಷ್ಟೇ ವಾಕ್ಯ ಅಲ್ಲ, ಅದಕ್ಕೂ ಹೆಚ್ಚಿನ ಏನೋ ಶೇಷ ಇದೆ, ಅದನ್ನು ನೀವು ಈಗ ಅರ್ಥ ಮಾಡ್ಕೋಬೇಕು. ಅದರರ್ಥ ವಾಕ್ಯಶೇಷ ಅಂತ ಬರೀತಾರೆ. ವಾಕ್ಯಶೇಷ ಅಂದ್ರೆ ನಾವೊಂದು ವಾಕ್ಯ ಕೊಟ್ಟಿರ್ತೀವಿ, ಇಷ್ಟನ್ನೇ ನೀವು ಅರ್ಥ ಮಾಡ್ಕೋಬಾರ್ದು, ಅದ್ರ ಇನ್ನೂ ಏನೋ ಶೇಷ ಇದೆ, ಅದನ್ನು ಸೇರಿಸ್ಕೊಂಡು ಅರ್ಥ ಮಾಡ್ಕೋಬೇಕು, ಅದನ್ನ ವಾಕ್ಯಶೇಷ. ಮಕ್ಕಿ ಮಾಡಬಾರ್ದು, ನಿಮ್ದು ಸ್ವಲ್ಪ ಬುದ್ಧಿ ಓಡಿಸ್ಬೇಕು. ನೀವು ಹೆಚ್ಚಿರ್ತೀರಿ ಅಂತ ಅರ್ಥ ಆಗ್ತದೆ, ಇದ್ರೆ ಮಲ್ಕೊಂಡಾರ ಅಂತ ಅರ್ಥ. ಅಥ ಇದಾನು ಅವ ಭಕ್ತ ಉಪಾಸಕ ಆ ಮರಣದ ಶೈಲಿಯಲ್ಲಿ ಬಂದಿರುವಾಗ, ಅಥ ಇದಾನಿ ಆ ಸಂದರ್ಭದಲ್ಲಿ ಮಮ ಮರಿಷ್ಯತಃ ವಾಯು, ಮರಣದ ಸಾಮೀಪ್ಯವನ್ನು ಹೊಂದಿದಂತಹ ಈ ವಾಯು ಏನಾಗ್ತದೆ, ಪ್ರಾಣ ಅಧ್ಯಾತ್ಮ ಪರಿಚ್ಛೇದಂ ಹಿತ್ವ, ತಾನು ಈವರೆಗೂ ಯಾವ ಉಪಾಧಿಯ ಪರಿಮಿತಿಯಲ್ಲಿ ಇತ್ತೋ ಆ ಪರಿಮಿತಿಯನ್ನು ಹಿತ್ವ ಬಿಟ್ಟುಕೊಟ್ಟು. ಯು ಹ್ಯಾವ್ ಟು ಬ್ರಿಂಗ್ ಆಲ್ ದೀಸ್ ಫೀಲಿಂಗ್ಸ್. ಉಪಾಸಕನು ಪ್ರಯತ್ನ ಪೂರ್ವಕವಾಗಿ ಇವಷ್ಟು ಭಾವನೆಗಳನ್ನು ಆ ಕ್ಷಣದಲ್ಲಿ ತಂದ್ಕೋತಾನೆ. ಹೀಸಿದಂತರ್ಥ, ಪ್ರಾಣವು ಈ ಶರೀರ ಬಿಟ್ಟು ಹೋಗ್ತಾ ಇರೋದನ್ನು ನೋಡ್ತಾನ. ಎಲ್ಲಾ ಜೀವಾತ್ಮನು ನೋಡ್ತಾರೆ, ಒಬ್ರು ಅರಿವಿಟ್ಟು ನೋಡ್ತಾರೆ, ಒಬ್ರು ಅರಿವಿಂದ ನೋಡ್ತಾರೆ. ಅರಿವಿಟ್ಟು ನೋಡುವವನೇ ಉಪಾಸಕ. ಕೋಮಾದೊಳಗೆ ನೋಡ್ತಾನೆ, ಉಪಾಸಕ ಕೋಮಕ್ಕೆ ಹೋಗುದಿಲ್ಲ. ಕೋಮಕ್ಕೆ ಹೋಗೋ ಉಪಾಸನ ಸರಿ ಮಾಡಿಲ್ಲ ಅಂತ ಅರ್ಥ. ಇದಕ್ಕೆ ಮರಿಷ್ಯತಃ ವಾಯು, ಏನದು ವಾಯು, ಪ್ರಾಣ. ಎಂತ ಪ್ರಾಣ, ಅಧ್ಯಾತ್ಮ ಪರಿಚ್ಛೇದಂ. ಅಧ್ಯಾತ್ಮ ಅಂದ್ರೆ ಅವರವರ ಶರೀರ, ಅವರವರ ಶರೀರದ ಪರಿಮಿತಿಗೆ ಒಳಪಟ್ಟಂತಹ ಪ್ರಾಣ ಹಿತ್ವ, ಆ ಶರೀರ ಬಿಟ್ಟುಕೊಟ್ಟು ಅಧಿದೈವಾತ್ಮಾನಂ, ಅಧಿದೈವತಾತ್ಮಾನಂ, ಅಧಿದೈವತ ಪ್ರಾಣಕ್ಕೆ ಅಧಿದೈವತ ವಾಯು, ಆ ವಾಯುವನ್ನ ಸರ್ವಾತ್ಮಕಂ, ಎಲ್ಲೆಲ್ಲಿಯೂ ವ್ಯಾಪ್ತವಾದಂತಹ ವಾಯುವನ್ನ ಹೋಗಿ ಸೇರುತ್ತದೆ. ಅನಿಲಂ, ಸರ್ವಾತ್ಮನಾದಂತಹ ಅಗ್ನಿಯನ್ನು ಹೋಗಿ ಸೇರ್ತದೆ. ಈ ಪ್ರಕಾರವಾಗಿ ಅಮೃತಂ ಸೂತ್ರಾತ್ಮಾನಂ ಪ್ರತಿಪದ್ಯತಾಮಿತಿ, ಈ ಪ್ರಕಾರವಾಗಿ ಅವನು ಅಮೃತಾತ್ಮನನ್ನ ಹೊಂದುತ್ತಾನೆ. ಅಂದ್ರೇನು, ಅವನು ಶುದ್ಧನಾಗಿ ತಾನು ಯಾವ ಉಪಾಸ್ಯ ದೇವತೆಯನ್ನ ಉಪಾಸನಕ್ಕೆ ಅವನು ಸ್ವೀಕಾರ ಮಾಡಿದ್ದನೋ, ಇಷ್ಟು ವರ್ಷ ಉಪಾಸನ ಮಾಡಿದ್ದನೋ, ಆ ದೈವವನ್ನ ತಾನೇ ಎಂದು ಪ್ರತಿಪದ್ಯತಾಂ ಹೊಂದುತ್ತಾನೆ, ಪ್ರತಿಪದ್ಯತಾಂ ಹೊಂದುತ್ತಾನೆ. ಇತಿ ವಾಕ್ಯಶೇಷ, ಇದು ಅದರೊಳಗೆ ಇನ್ನು ಉಳಿದಂತಹ ಶೇಷ ಅರ್ಥ. ಲಿಂಗಂ ಚ ಇದಂ ಜ್ಞಾನಕರ್ಮ ಸಂಸ್ಕೃತಂ ಉತ್ಕ್ರಾಮತೋ ಇತಿ ದ್ರಷ್ಟವ್ಯಂ. ಶಬ್ದದ್ರೊಳಗೆ ದ್ರಷ್ಟವ್ಯಂ ನೋಡುತ್ತಾನೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಿರ್ತಾನೋ, ಅವ ನೋಡ್ತಾನೋ ಇಲ್ಲೋ ನನ್ನ ಅನುಭವದೊಳಗೆ, ಅವರು ಹಂಗ ವಿಧಿ ವಿಧಿ ಒದ್ದಾಡ್ತಾ ಇರೋದನ್ನ ನಾವು ನೋಡ್ತೀವಿ. ಈಶ್ವರ ಮುಂದೆ ಹೇಳಿದ್ನಲ್ಲ ಏನಂತ, ಮತ್ತೆ 10-20 ಸೆಕೆಂಡ್ ಮತ್ತೆ ಉಸಿರು, ಆವಾಗ ನಾನು ನೆನಪಾಗ್ತಾನೆ, ನೋಡು ಮೋಹನ ಹಿಂಗಾದ ನೋಡಿ, ಈ ಶರೀರ ಅಂತದ ಮಣ್ಣಿಂದಲೇ ಬಂದ ಕಾಯ, ನಾ ಇಲ್ಲೇ ಉಳಿತೀನಿ ಅಂತದ, ಅದು ವಾಯು ಅಂತದ ನಾ ಹೋಗ್ಬೇಕು, ನಾ ಹೋಗ್ಬೇಕು ಪ್ರಾಣ ಅಂತ, ನೀ ಹೆಂಗ್ ಹೋಗ್ತಿ ಇಲ್ಲ ಅಂತ ಇದೆ ಶರೀರ ಜಗತ್ತ, ನೀ ಹೆಂಗ್ ಇದ್ದಿ ಇಲ್ಕೋ ನಾ ಹೋಗ್ಬೇಕಂತ ಅದು ಗೊತ್ತಾಗ. ಇದು ಫೈಟ್ ಕೆಲವು ಮಂದಿಗೆ ಡೇಸ್ ಟುಗೆದರ್ ನಡೀತದ, ಕೆಲವು ಮಂದಿಗೆ ಅವರ್ಸ್ ಟುಗೆದರ್ ನಡೀತದೆ. ಅಂತೂ ಪ್ರತಿಯೊಬ್ಬರು ಕೊನೆಗೆ ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಅದೆ ಈ ಇದು ಇದು ಇರೋದೆ, ಅದು ಆ ಕಡೆಗೆ ಇರೋದು, ಇದು ಭೂಮಿಗೆ ಇರೋದು, ಈ ಅನ್ನಮಯ ಶರೀರ ಇದು ಭೂಮಿ ಏನ್ ಮಾಡ್ತದ, ಅನ್ನ ನನ್ನಿಂದ ನೀ ಬಂದಿದೀಯಾ ನನ್ನ ಹತ್ರ ಇರು ಅಂತ ಅದು ಹೇಳುತ್ತಿರ್ತದೆ. ಆದ್ರೆ ಪ್ರಾಣ ನಾನು ಅಲ್ಲಿಂದ ಬಂದಿನ ಅಲ್ಲಿಗೆ ಹೋಗ್ತೀನಿ ಅಂತ ಅದು ಹೇಳುತ್ತೆ. ಸೊ ಇದು ಎಳದಾಟ ಸೆಳದಾಟ ನಂದಿರ್ತದೆ, ಅದು ಕಣ್ಣಿಂದ ನೀವು ನೋಡ್ತೀರಿ, ದ್ರಷ್ಟವ್ಯಂ ಅವನ್ ಕಾಣ್ತಾನ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಔಷಧಂಗೆ ಅದು ಕೋಮ ಇರ್ಬೋದು, ಎಚ್ಚರ ತಪ್ಪಿದ್ದಿರ್ಬೋದು, ಅಥವಾ ಮತ್ತೆ ಇನ್ನೇನೋ ಒಂದು ಪ್ರಸಂಗ ಇರ್ಬೋದು, ಮತ್ತೆ ಎಚ್ಚರ ಇದ್ರು ಕೂಡ ಅವರಿಗೆ ಈ ಅರಿವಿದ್ದಿದ್ದಿಲ್ಲ, ಅಲ್ಲ ಅವ್ರು ಉಪಾಸನ ಮಾಡಿರುವುದಿಲ್ಲ ಅಂತವ್ರದ್ ನೋಡ್ಲಿಕ್ಕೆ ಯಾಕೆ ಹೋಗ್ತಾರೆ, ಅದು ಬಂದು ನೋಡೋದೇ ಬೇರೆ. ಅಯ್ಯೋ ಅವ ಬಂದಿನ ನೋಡೋ, ಯಾವ ಬಂದಿನ ನೋಡೋ, ಅವ್ನು ನೋಡ್ಬೇಕಾಗ್ಯದು, ಅವನ ಜೊತೆ ಮಾತಾಡ್ಬೇಕಾಗ್ಯದು. ನಾನು ಉಪಾಸಕರು ಹೆಂಗಿರ್ತಾರೆ, ನಾನು ಉಪಾಸಕರು ಸರ್ವಾತ್ಮಕ ಅನಿಲಂ ಅಮೃತಂ ಸೂತ್ರಾತ್ಮಾನಂ ಪ್ರತಿಪದ್ಯ ಕಾಂ ಇತಿ ವಾಕ್ಯಶೇಷ ಲಿಂಗಂ ಚ ಇದಂ, ಇದಂ ಲಿಂಗಂ ಚ, ಇದು ಅಲ್ಲಿ ಒಂದು ಲಕ್ಷಣ ಏನು, ಜ್ಞಾನ ಕರ್ಮ ಸಂಸ್ಕೃತಂ ಉತ್ಕ್ರಾಮತ್ವ ಇತಿ, ಉತ್ಕ್ರಾಮತ್ವ ಇತಿ ದ್ರಷ್ಟವ್ಯ. ಜ್ಞಾನಂ ಕರ್ಮ ಸಂಸ್ಕೃತಂ ಉತ್ಕ್ರಾಮತ್ವ ಇತಿ, ಅವನು ಜೀವನ ಪೂರ್ತಿಯಾಗಿ ಏನೇನು ತಿಳುವಳಿಕೆ ಹೊಂದಿದ್ದಾನೋ, ಯಾವ್ಯಾವ ಪ್ರಕಾರವಾದ ಕರ್ಮಗಳನ್ನು ಮಾಡಿದ್ದಾನೋ ಅವಷ್ಟು ಜೊತೆಗೂಡಿಕೊಂಡು ಉತ್ಕ್ರಾಮ ಉತ್ಕ್ರಾಮ ಇತಿ ಅವು ಬಿಟ್ಟು ಹೋಗ್ತಾರೆ. ಅವನು ಏನೇನು ಕರ್ಮ ಮಾಡಿದ್ದ ಅವಷ್ಟು ಒಟ್ಟು ಸೇರಿಕೊಂಡು ಈ ಶರೀರವನ್ನು ಏನ್ ಮಾಡ್ತದೆ ಬಿಟ್ಟು ಉತ್ಕ್ರಾಮ ಹಂಗೆ ತರಬಾರದು. ಲಕ್ಷಣಗಳು ಸೂಕ್ಷ್ಮ ಶರೀರನ ತರಬಹುದು, ಆದ್ರೆ ಸೂಕ್ಷ್ಮ ಶರೀರದೊಳಗೆ ಇಲ್ಲಿ ಯಾವ ಭಾಗ ಹೇಳ್ತಾರೆ ಅಂತಂದ್ರೆ ಸಂಸ್ಕಾರ ಭಾಗವನ್ನು ಹೇಳ್ತಾರೆ. ತಾನು ಹೊಂದಿದ ಜ್ಞಾನ, ತಾನು ಮಾಡಿದ ಕರ್ಮಗಳು, ಇವುಗಳ ಮೂಲಕವಾಗಿ ತಾನು ಹೊಂದಿದ ಫಲಗಳೇನಿದ್ರೋ ಆ ಫಲಗಳು ಇವನಲ್ಲಿ ಯಾವ ರೂಪದಲ್ಲಿರ್ತವೆ, ಸಂಸ್ಕಾರ ರೂಪದಲ್ಲಿರ್ತವೆ, ಅದನ್ನು ಇಲ್ಲಿ ಲಿಂಗ ಅಂತ ಕರೆಯುತ್ತಾರೆ. ಹಿಂಗಾಗಿ ಸೂಕ್ಷ್ಮ ಲಕ್ಷಣಗಳಿಂದ ಕೂಡಿದಂತಹ ಸಂಸ್ಕಾರಯುಕ್ತವಾದ ಸೂಕ್ಷ್ಮ ಶರೀರ ಅಂದ್ರೆ ಬಾರಿ ಪರ್ಫೆಕ್ಟ್ ಗೊತ್ತಾಗಲ್ಲ. ಸಂಸ್ಕಾರಗಳಿಂದ ಎಲ್ಲಿಂದ ಬಂದ ಸಂಸ್ಕಾರ ಇವು, ಜ್ಞಾನ ಕರ್ಮ ಸಂಸ್ಕೃತಂ, ಜ್ಞಾನ ಕರ್ಮ ಸಂಸ್ಕೃತಂ, ತಾನು ಮಾಡಿದ ಕರ್ಮಗಳು, ತಾನು ಹೊಂದಿದ ಮೆಚುರಿಟಿ ಅಂತ ಅರ್ಥ. ಜ್ಞಾನ ಅಂದ್ರೆ ಹೇಳಿ ಮೆಚುರಿಟಿ, ತಾನು ಹೊಂದಿದ ಕರ್ಮ, ತಾನು ಹೊಂದಿದ ಮೆಚುರಿಟಿ, ಮತ್ತು ಆ ಮೂಲಕವಾಗಿ ಅವನಲ್ಲಿ ಉಂಟಾದ ಸಂಸ್ಕಾರಗಳು, ಇವುಗಳಿಂದ ಕೂಡಿಕೊಂಡು ಅವನ ಶರೀರವನ್ನ ಉತ್ಕ್ರಾಮತ್ವ ಅವನ ಶರೀರವನ್ನು ಬಿಟ್ಕೊಟ್ ಬಿಡ್ತಾನೆ. ಇತಿ ದ್ರಷ್ಟವ್ಯಂ ಅನ್ನುವುದು ನಮಗೆ ಕಂಡು ಬರುತ್ತದೆ. ಮಾರ್ಗಯಾಚನ ಸಾಮರ್ಥ್ಯಾತ್ ಅಥ ಇದಂ ಶರೀರಂ ಅಗ್ನೌಹುತಂ ಭಸ್ಮಾಂತಂ ಭೂಯಾತ್. ಮಾರ್ಗ ಯಾಚನ ಸಾಮರ್ಥ್ಯ ಅವನಿಗೆ ಉಪಾಸನ ಮಾಡಿದ್ರಿಂದಾಗಿ ಅವನು ಸಾಮರ್ಥ್ಯ ಪ್ರಾಪ್ತಿಯಾಗಿದೆ. ಈ ಸಾಮರ್ಥ್ಯ ನನಗೆ ನಿನ್ನ ಸುಡುತ್ತಾ ಇರುವಂತಹ ಕಿರಣಗಳನ್ನ ನೀನು ಬದಿಗೆ ಸರಿಸು, ನನ್ನ ಸಮೀಪಕ್ಕೆ ಬರಬಾರದು. ಸಾಮರ್ಥ್ಯ ಇದೆ ಅವನಿಗೆ, ದಕ್ಷಿಣ ಮಾರ್ಗವನ್ನ ನೀನು ಬದಿಗೆ ಸರಿಸು, ನನಗೆ ತಂಪಾದ ಉತ್ತಮ ಮಾರ್ಗದಲ್ಲಿಯೇ ತಗೊಂಡು ಹೋಗು. ಆ ಯಾಚನಾ ಸಾಮರ್ಥ್ಯ ಇದೆ ಅವನಿಗೆ. ಈ ಪ್ರಕಾರವಾಗಿ ಈ ಶರೀರವು ಅಗ್ನಿಗೆ ಆಹುತಿಯಾಗಲಿ, ಭಸ್ಮ ಅಂತಂಭೂಯಾತ, ಇದು ಭಸ್ಮವಾಗಿ ಹೋಗಲಿ ಅಂತೇಳಿ ಶರೀರವನ್ನು ಬಿಡುತ್ತಾನೆ. ಪರ್ಮಿಟ್ಸ್ ತಗೊಂಡು ಹೋಗಪ್ಪ. ಆವಾಗ ಪರ್ಮಿಷನ್ ಕೊಡಬೇಕಾದ್ರೆ ಓಂಕಾರವನ್ನು ಹೇಳ್ತಾನೆ. ಓಮಿತಿ ಯಥಾ ಉಪಾಸನಂ ಓಂ ಪ್ರತೀಕಾತ್ಮ, ಓಂ ಪ್ರತೀಕ ಆತ್ಮಕತ್ವಾತ್ ಸತ್ಯಾತ್ಮಕಂ ಅಗ್ನಿಯಾಖ್ಯಂ ಬ್ರಹ್ಮಭೇದೇನ ಉಚ್ಯತೆ. ಅಭೇದ ಬ್ರಹ್ಮ ನಾನೇ ಅನ್ನುವ ಭಾವ, ಆ ಭಾವವನ್ನು ಅವನು ರೂಢಿಸಿಕೊಂಡಿರ್ತಾನೆ. ಏನಂತೀರಿ? ಓಂ ಓಂ ಓಂ ಓಂ ಓಂ ಓಂ ಇತಿ ಯಥಾ ಉಪಾಸನಂ, ಓಂ ಓಂ ಓಂ ಓಂ ಓಂ ಅಂತ ಉಪಾಸನ ಮಾಡಿರ್ತಾನೆ. ಆ ಉಪಾಸನದೊಳಗೆ ಇವನ್ನೆಲ್ಲ ಇಟ್ಕೊಂಡಿರ್ತಾನೆ. ಏನದು? ಓಂ ಪ್ರತೀಕ, ಓಂ ಅನ್ನೋದೇ ಒಂದು ಪ್ರತೀಕ. ಓಂ ಅನ್ನೋ ಶಬ್ದದಲ್ಲಿ ಅದು ಸೌಂಡ್ ಸಿಲೆಬಲ್ ಅಂತ ಹೇಳ್ತಾರೆ. ಪ್ರತೀಕ ಅಂದ್ರೆ ಸಿಲೆಬಲ್, ಸೌಂಡ್ ಸಿಲೆಬಲ್ ಅಂದ್ರೆ ಅದೊಂದು ಲಕ್ಷಣ. ಓಂ ಶಬ್ದ ಲಕ್ಷಣ, ಓಂ ಪ್ರತೀಕ. ಏನಕ್ಕೆ ಪ್ರತೀಕ? ಆತ್ಮತತ್ವ ಉಪಾಸ್ಯ ಆತ್ಮ ಇದ್ದಾನಲ್ವೋ ಆತ್ಮನಿಗೆ ಅದು ಪ್ರತೀಕ. ಆತ್ಮತತ್ವ ಸತ್ಯಾತ್ಮಕಂ ಅಗ್ನಿಯಾಖ್ಯಂ, ಅವನು ಅಗ್ನಿಯಾಖ್ಯಂ ಬ್ರಹ್ಮ ಅಭೇದೇನ ಉಚ್ಯತೆ. ನನ್ನ ಬಿಟ್ಕೊಟ್ಟು ಬ್ರಹ್ಮ ಬೇರೆ ಇಲ್ಲ ಅನ್ನುವ ಭಾವದಿಂದ ಉಪಾಸನೆ ಮಾಡಿರುತ್ತಾನೆ. ಆದ್ದರಿಂದ ಆ ಕೊನೆಯ ಕ್ಷಣದಲ್ಲಿ ಓ ಅಂತ ಹೇಳ್ತಾನೆ. ಸಂಕಲ್ಪಾತ್ಮಕ ಸ್ಮರ ಯನ್ಮಮ ಸ್ಮರ್ತವ್ಯಂ ತಸ್ಯ ಕಾಲಃ ಅಯಂ ಪ್ರತ್ಯುಪಸ್ಥಿತಃ ಅತಃ ಸ್ಮರ. ಈಗ ಕಾಲ ಬಂದಿದೆ, ನನ್ನ ಕೊನೆಯ ಈ ಕ್ಷಣದಲ್ಲಿ ನನ್ನಿಂದ ಆಗಿರುವ ಎಲ್ಲ ಕರ್ಮಗಳನ್ನು ನಾನು ಸ್ಮರಿಸಿಕೊಳ್ಳುತ್ತೇನೆ. ಸ್ಮರ್ತವ್ಯಂ, ಕಿಂ ಸ್ಮರ್ತವ್ಯಂ? ಸಂಕಲ್ಪಾತ್ಮಕಂ ಸ್ಮರ, ನನ್ನ ಸಂಕಲ್ಪದಿಂದ ಉಂಟಾದ ಎಲ್ಲ ಕರ್ಮಗಳನ್ನು ನಾನು ಸ್ಮರಿಸುತ್ತೇನೆ. ಮಮ ಸ್ಮರ ಸ್ಮರ್ತವ್ಯಂ, ನನ್ನಿಂದ ಆದಂತಹ ಎಲ್ಲ ಕರ್ಮಗಳನ್ನು ಸ್ಮರಿಸುತ್ತೇನೆ. ಏಕೆ? ಯಾಕಪ್ಪ? ತಸ್ಯ ಕಾಲ ಅಯಂ, ಅಂತ ಕಾಲ ಈಗ ಬಂದಿದೆ, ಆ ಕಾಲ ಬಂದಿರೋದ್ರಿಂದ ನಾನು ಸ್ಮರಿಸ್ತೇನೆ. ಪ್ರತ್ಯುಪಸ್ಥಿತ ಅತಃ ಸ್ಮರ, ಅದು ಅತಿ ಸಮೀಪ ಆ ಕಾಲ ಬಂದಿರೋದ್ರಿಂದ ನಾನು ಸ್ಮರಿಸುತ್ತೇನೆ. ಅದನ್ನು ಎರಡು ಸಲ ಹೇಳ್ತಾರೆ, ಕೃತೋ ಸ್ಮರ ಕೃತಮ್ಮ ಸ್ಮರ ಇತಿ. ಮಾಡಿದ್ದನ್ನ ಸ್ಮರಿಸು, ಮಾಡಿರುವುದನ್ನ ಸ್ಮರಿಸು. ಮಾಡಿದ್ದನ್ನ ಸ್ಮರಿಸು, ಮಾಡಿರುವುದನ್ನ ಸ್ಮರಿಸು. ಪುನರ್ವಚನ ಆದರಾರ್ಥಂ, ಓಕೆ, ಇದು ಉಪನಿಷತ್ ಮುಕ್ತಾಯ ಅರ್ಥ ಅಲ್ಲ, ಆದರಾರ್ಥಂ ಪುನರ್ವಚನಂ, ಇದಕ್ಕೆ ಗೌರವ ಸಲ್ಲಿಸಬೇಕು ಅಂತೇಳಿ ಕೊನೆಯನ್ನು ಅವರು ಹೇಳಿದ್ದಾರೆ. ಆಕ್ಚುಲಿ 8 ಶ್ಲೋಕಗಳು ಮಾತ್ರ ಆತ್ಮವಿದ್ಯೆ ಇವೆ, ಉಳಿದೆಲ್ಲ ಉಪಾಸನ ಇವೆ. ಪುನಃ ಅನ್ಯೇನ ಮಂತ್ರೇಣ ಮಾರ್ಗಂ ಯಾಚತೆ, ಇನ್ನೊಂದು ಮಂತ್ರದಿಂದ ಮಾರ್ಗವನ್ನು ಕೇಳ್ಕೊಳ್ತಾನೆ. ಅಗ್ನೇ ನಯ ಸುಪತಾರಾಯಿ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಚ್ಚಸ್ಮದ್ಯುಪುರಾಣಮೇನ ಭೂಯಿಷ್ಠಾಂತೇ ನಮ ಮುಕ್ತಿಂ ವಿಧೇಮ ನಮ ಮುಕ್ತಿಂ ವಿಧೇಮ. ಹೇ ಅಗ್ನಿ, ನಾನು ಅನೇಕ ಕರ್ಮಗಳನ್ನು ಮಾಡಿದ್ದೇನೆ. ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್, ನಾನು ಅನೇಕ ಕರ್ಮಗಳನ್ನು ಮಾಡಿದ್ದೇನೆ. ಆ ಕರ್ಮಗಳನ್ನು ಮಾಡಿದಂತಹ ನನ್ನನ್ನ ನೀನು ವಯುನಾನಿ ನನ್ನನ್ನು ಕರೆದುಕೊಂಡು ಹೋಗ್ತೀಯ. ಎಲ್ಲಿ ಕರೆದು ಹೋಗ್ತೀಯ? ಸುಪಥಾರಾಯಿ, ಅತ್ಯಂತ ಸುಲಭವಾದ ಮಾರ್ಗದಿಂದ ನನ್ನನ್ನ, ಚೆನ್ನಾಗಿರುವ ಪವಿತ್ರವಾಗಿರುವ ಮಾರ್ಗದಿಂದ ನನ್ನನ್ನು ಕರ್ಕೊಂಡು ಹೋಗ್ತೀಯ. ಅಸ್ಮಾನ್ ನಮ್ಮನ್ನು ಕರ್ಕೊಂಡು ಹೋಗ್ತೀಯ. ಹೇ ದೇವ ವಯುನಾನಿ ವಿದ್ವಾನ್ ಕರ್ಕೊಂಡು ಹೋಗುವಂತಹ ಹೇ ದೇವತೆಯೇ, ಯುಯೋಜಸ್ಮ ಯುಯೋಜಸ್ಮ ಜುಹುರಾಣಂ, ನಮ್ಮಿಂದ ಮಾಡಲ್ಪಟ್ಟಂತಹ ಸಮಸ್ತ ಪಾಪ ಕಾರ್ಯಗಳನ್ನ ಯುಯೋಜಸ್ಮ ಪೂರ ನಾಶ ಮಾಡು. ನಮ್ಮಿಂದ ಏನೇನು ಪಾಪ ಕರ್ಮಗಳಾಗಿವೆ ಅಷ್ಟು ಪಾಪ ಕರ್ಮಗಳನ್ನು ನಾಶ ಮಾಡು. ಇಷ್ಟೇ ಅಲ್ಲ, ನಾವು ನಿಮಗೆ ಅನೇಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ಭೂ ಇಷ್ಟಾಂತೆ ನಮ ಉಕ್ತಿಂ ವಿಧೇಮ, ಬಾಗಿ ಕೆಳಬಾಗಿ ನಿನಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ನಮ್ಮನ್ನ ಈ ಮಾರ್ಗದಲ್ಲಿ ಕರೆದುಕೊಂಡು ಹೋಗು. ಹೇ ಅಗ್ನಿ ನಯ ಗಮಯ ಸುಪಥಾ ಶೋಭನೇನ ಮಾರ್ಗೇನ ಸುಪಥಾ ಇತಿ ವಿಶೇಷಣಂ ದಕ್ಷಿಣ ಮಾರ್ಗ ನಿವೃತ್ತಿ ಅರ್ಥಂ. ನಾನು ಯಾವಾಗ ದೇಹ ಬಿಟ್ಟಿರಲಿ ಆದ್ರೆ ನೀನು ದಕ್ಷಿಣ ಮಾರ್ಗದಲ್ಲಿ ನಾನು ಕರ್ಕೊಂಡು ಹೋಗ್ಬೇಡ. ಅಧಿಕಾರದ ಕೇಳಲಿಕ್ಕೆ ನಿನಗೆ, ಅದು ನೀನು ನನಗೆ ಯಾವ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು? ಉತ್ತರಾಯಣ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು. ಅಲ್ಲೋ, ನೀ ದೇಹ ಬಿಟ್ಟಿದ್ದ ದಕ್ಷಿಣ ಬಿಟ್ಟಿದೀಯಾ? ನಾ ಬಿಟ್ಟಿದ್ರಿ, ನಾ ಕರ್ಕೊಂಡು ಹೋಗುವ ಅಧಿಕಾರ ನಿನಗೆ, ಉತ್ತರಾಯಣದ ಕರ್ಕೊಂಡು ಹೋಗು. ಭೀಷ್ಮನಿಗೆ ಯಾಕೆಟ್ಟು ಬುದ್ಧಿ ಇರಲಿಲ್ಲೋ ಗೊತ್ತಿಲ್ಲ, ಸುಮ್ಮನೆ ಬೀಳ್ತದೆ ಶರಶಯ್ಯೆ. ನಯ ಗಮಯ ಕರ್ಕೊಂಡು ಶೋಭನೇನ ಮಾರ್ಗೇ, ಶೋಭಾಯವಾದ ಮಾರ್ಗದಿಂದ ಕರ್ಕೊಂಡು, ಅಂದ್ರೆ ಉತ್ತರಾಯಣ ಮಾರ್ಗ ಅಂತ ಅರ್ಥ. ಸುಪಥ ಇತಿ ವಿಶೇಷಣಂ, ಯಾಕೆ ಆ ಶಬ್ದ ಹಾಕಿದ್ದಾರೆ ಅಂದ್ರೆ ದಕ್ಷಿಣ ಮಾರ್ಗ ನಿವೃತ್ತಿ ಅರ್ಥಂ. ದಕ್ಷಿಣ ಮಾರ್ಗದಿಂದ ಕರ್ಕೊಂಡು ಹೋಗ್ಬೇಡ. ಹಾಗೇ ಕೆಸರು ಮುಸುಕು ಮುಸುಕು ಹಾಕಿರ್ತದೆ, ಕತ್ತಲೆಯನ್ನು ಕೂಡುತ್ತದೆ, ಧೂಳಿನಿಂದ ಕೂಡುತ್ತದೆ. ಹಾಗೇನೂ ಹೇಳ್ತಾರೆ, ಧೂಳನೂ ಹೇಳ್ತಾರೆ, ಎರಡೂ ಹೇಳ್ತಾರೆ. ಧೂಳ ಮಾರ್ಗ, ಆ ಮಾರ್ಗದಿಂದ ನಾನು ಕರ್ಕೊಂಡು ಹೋಗಬಾರ್ದು. ನಿರ್ವಿಣ್ಣ ಅಹಂ ದಕ್ಷಿಣೇನ ಮಾರ್ಗೇನ ಗತಾಗತ ಲಕ್ಷಣೇನ ಅತಃ ಯಾಚಿ ತ್ವಾಂ ಪುನಃ ಪುನರ್ಗಮನ ಆಗಮನ ವರ್ಜಿತೇನ ಶೋಭನೇನ ಕಥಾನಯ. ದಕ್ಷಿಣೇನ ಮಾರ್ಗೇಣ ಗತಾಗತ ಲಕ್ಷಣೇನ, ಈ ದಕ್ಷಿಣ ಮಾರ್ಗ ಹೇಗಿದೆ ಅಂತಂದ್ರೆ, ನಾವು ಯಾಕೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೇವೆ ಅಂದ್ರೆ, ಅದು ಗತಾಗತ, ಹೋಗೋದು ಬರೋದು ಮಾರ್ಗ. ಉತ್ತರಾಯಣ ಆಗಲ್ಲ, ಹೋದ್ರೆ ಹೋಗ್ಬಿಟ್ಟ, ಒನ್ ವೇ ಟ್ರಾಫಿಕ್, ಇದು ಟೂ ವೇ ಟ್ರಾಫಿಕ್, ಹೋಗ್ತದೆ ಬರ್ತದೆ ಹೋಗ್ತದೆ ಬರ್ತದೆ. ನಮಗೆ ಬೇಡಪ್ಪ ಬೇಡ, ಯಾಕೆ ನಿರ್ವಿಣ್ಣ ಅಹಂ, ಸಾಕಷ್ಟು ತಣದ ಹೋಗಿದ್ದೀನಿ. ಯಾವ ವಿಷಯದಲ್ಲಿ ಹೋಗೋದು ಬರೋದು ತಣದ ಹೋಗಿದ್ದೀನಿ. ನಿರ್ವಿಣ್ಣ ಅಹಂ ದಕ್ಷಿಣೇನ ಮಾರ್ಗೇನ ಗತಾಗತ ಲಕ್ಷಣೇನ ಅತಃ ಯಾಚೆ. ಆದ್ದರಿಂದ ನಿನಗೆ ನಾನು ಯಾಚಿಸ್ತಾ ಇದ್ದೇನೆ. ತ್ವಾಂ ಪುನಃ ಪುನರ್ಗಮನ ಆಗಮನ ವರ್ಜಿತೇನ ಹೋಗಿ ಬರುವುದರ ಮಾರ್ಗವನ್ನು ಬಿಟ್ಟುಕೊಟ್ಟು ಶೋಭನೆಯನ್ನ ಕಥಾನಯ ಶೋಭಾಯಮಾನವಾದಂತಹ ಪವಿತ್ರವಾದ ಮಾರ್ಗದಿಂದ ಹೈಜಿನಿಕ್ ರೋಡ್ ಕ್ಲೀನ್ ರೋಡ್ ಬಹಳ ಅನುಭವಿಸಿದ್ದೀನಿ ನಾನು 67 ವರ್ಷ. ಇನ್ನಾದರೂ ಒಳ್ಳೆಯ ಮಾರ್ಗವನ್ನು ನೋಡುವಂತೆ ಕರ್ಕೊಂಡು ಹೋಗು ನನಗೆ. ರಾಯಿಧನಾಯ ಕರ್ಮ ಫಲ ಭೋಗಾಯ ಇತ್ಯರ್ಥಃ ಅಸ್ಮಾನ್ ಯಥೋಕ್ತ ಧರ್ಮ ಫಲ ವಿಶಿಷ್ಟಾನ್ ವಿಶ್ವಾನಿ ಸರ್ವಾಣಿ ಹೇ ದೇವ ವಯುನಾನಿ ಕರ್ಮಾಣಿ ಪ್ರಜ್ಞಾನಾನಿ ವಾ ವಿದ್ವಾಧ್ಯಾನಂ. ಏನ್ ಮಾರ್ಗ ಅದು? ರಾಯಿ, ರಾಯಿ ಅಂದ್ರೆ ಧನಾಯ, ಧನಾಯ ಅಂದ್ರೆ ಕರ್ಮ ಫಲಭೋಗಾಯ. ನಾವು ಗಮನಾಗಮನ ಯಾಕೆ ಮಾಡ್ತೀವಿ? ಹಾಗಾದ್ರೆ ಆ ದೃಷ್ಟಿಯೊಳಗೆ ಕರ್ಮದ ಫಲವೇ ಐಶ್ವರ್ಯ. ಅದರದ ರಾಯಿ, ರಾಯಿ ಅಂದ್ರೆ ಧನಾಯ ಐಶ್ವರ್ಯಾಯ. ಏನ್ ಐಶ್ವರ್ಯಪ್ಪ ನಿಂದು? ನನ್ನ ಐಶ್ವರ್ಯ ಏನ್ ಗೊತ್ತಾ? ಕರ್ಮ ಫಲ ಭೋಗಾಯ, ಮಾಡಿದ ಕರ್ಮದ ಫಲವನ್ನ ಭೋಗಿಸ್ಬೇಕು ಇತ್ಯರ್ಥ. ಆದ್ದರಿಂದ ಏನ್ ಮಾಡ್ಬೇಕು? ಈಗ ನಾನೇನ್ ಮಾಡ್ಬೇಕು ಹೇಳು? ಆದ್ರೆ ನನಗೆ ಭೋಗಿಸಿ ಭೋಗಿಸಿ ಸಾಕಾಗಿದೆ, ನಿರ್ವಿಣ್ಣ ನಾನು ಹೋಗಿದ್ದೇನೆ. ನೀನೇನ್ ಮಾಡ್ಬೇಕು ಅಂದ್ರೆ ಅಸ್ಮಾನ್ ನನ್ನನ್ನ ಇಲ್ಲಿ ನಮ್ಮನ್ನ ಅಂತ ಇದು ಏಕವಚನೋ ಬರೀಬಹುದು ನೀವು. ಅಸ್ಮಾನ್ ಯಥಾವೃತ್ತ ಧರ್ಮ ಫಲ ವಿಶಿಷ್ಟಾನ್, ಇಂತಹ ಧರ್ಮದ ಫಲಗಳನ್ನು ನಾನು ಧರ್ಮದ ಕಾರ್ಯವನ್ನು ಮಾಡಿದ್ರಿಂದಾಗಿ, ಉಪಾಸನಾದಿಗಳನ್ನು ಮಾಡಿದ್ದರಿಂದಾಗಿ ನಾನು ಅವುಗಳ ಪ್ರತಿಫಲವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ವಿಶ್ವಾನಿ ಸರ್ವಾಣಿ ಹೇ ದೇವ ವಾಯು ವಯುನಾನಿ ಕರ್ಮಾಣಿ ಪ್ರಜ್ಞಾನಾನಿ ವಾ ವಿದ್ವಾನ್ ಜ್ಞಾನಂ. ನೀ ನನ್ನ ಪುನಃ ಪುನಃ ಬಂದು ಹೋಗುವಂತಹ ಈ ಮಾರ್ಗವನ್ನು ಬಿಟ್ಟುಕೊಟ್ಟು ಶಾಶ್ವತವಾದ ಮಾರ್ಗದಲ್ಲಿ ನನಗೆ ಕರ್ಕೊಂಡು ಹೋಗಿ ನನಗೆ ಅವಕಾಶ ಮಾಡಿಕೊಡು. ನೀನೇ ನಾನು, ನಾನೇ ನೀನು, ಆದರೂ ನಿನ್ನಿಂದ ನನಗೆ ಸಹಾಯ ಆಗಬೇಕು. ನೀನೇ ನಾನು ಅಂತಾನೆ, ನಾನೇ ನೀನು ಅಂತಾನೆ, ಭಾವಿಸ್ತಾನೆ ಎಲ್ಲವರೇ. ಆದರೂ ಕೂಡ ನಿನಗೂ ನನಗೂ ಮಧ್ಯದಲ್ಲಿ ಇಷ್ಟು ಯಾಚನೆ ಇವೆ ನನಗೆ, ಇಷ್ಟು ನೀನು ಮಾಡಬೇಕು. ಯಾಕೆ ನಾನು ನಿನ್ನ ಕೇಳ್ಕೊತೀನಿ? ಅಧಿಕಾರದಿಂದ ಕೇಳ್ತಾ ಇದ್ದೀನಿ. ಕಿಂಚ ವಿಯೋಜಯ ವಿನಾಶಯ ಅಸ್ಮದ ಅಸ್ಮತ್ತಃ ಜುಹುರಾಣಂ ಕುಟಿಲಂ ವಂಚನಾತ್ಮಕ ವಂಚನಾತ್ಮಕ ಮೀನಃ ಪಾಪಂ ತಥೋ ವಯಂ ವಿಶುದ್ಧಾಃ ಸಂತ ಇಷ್ಟಂ ಪ್ರಾಪ್ಸ್ಯಾಮ ಇತಿ ಅಭಿಪ್ರಾಯಃ. ಕಿಂತು ವಯಂ ಇದಾನೀಂ ತೇ ನ ಶಕ್ನುಮಃ ಪರಿಚರ್ಯಾಕೃತಂ ಪರಿಚರ್ಯಾಂ ಕೃತಂ ಭೂಯಿಷ್ಠಾಂ ಬಹುತರಾಂ ತೇ ತುಭ್ಯಂ ನಮ ಉಕ್ತಿಂ ನಮಸ್ಕಾರ ವಚನಂ ವಿಧೇಮ ನಮಸ್ಕಾರೇಣ ಪರಿಚರೇಮ ಇತ್ಯರ್ಥ. ಯಾಚಿಸ್ತಾನೆ ಕಿಂಚ ಇಷ್ಟೇ ಅಲ್ಲ, ಕಿಂಚ ಅಂದ್ರೆ ಇಷ್ಟೇ ಅಲ್ಲ. ಯುಯೋಧಿ ಯುಯೋಧಿ ವಿಯೋಜಯ ಯೋಜನೆ ವಿಯೋಜಯ ನೀ ನನಗೆ ರೀಓರಿಯಂಟ್ ಮಾಡು ವಿಯೋಜಯ ಯೋಜಯ ಅಂದ್ರೆ ಯು ಡೂ ಇಟ್ ವಿಯೋಜಯ ರೀಡು ನನ್ನ ನನ್ನ ಹೋಲ್ ನನ್ನ ಸೃಷ್ಟಿ ಕ್ರಮ ಏನಿದೆ ಕರ್ಮ ಕರ್ಮ ಪದ ಇದನ್ನು ನೀನು ರೀಓರಿಯಂಟ್ ಮಾಡು ವಿಯೋಜಯ ಏನಪ್ಪ ನಾನು ಓರಿಯಂಟ್ ಮಾಡಲಿ ವಿನಾಶಯ ನಾನು ಯಾವುದೇ ಕರ್ಮ ಪಾಪ ಕರ್ಮ ಮಾಡಿರಲಿ ಅದನ್ನು ನಾಶ ಮಾಡು ಅದು ಅದಕ್ಕೆ ತಕ್ಕಂತೆ ಎಂಥದೇ ಪಾಪ ಕರ್ಮ ಇದೆ ಅದನ್ನು ನಾಶ ಮಾಡು ಏನೇನು ನಾಶ ಮಾಡಲಿ ಅಸ್ಮತ್ ಅಸ್ಮತ್ತಃ ಜುಹುರಾಣಂ ಜುಹುರಾಣ ಅಂದ್ರೆ ಕುಟಿಲತೆ ವಂಚಕತೆ ವಂಚನಾತ್ಮಕ ನನಗೆ ನಾನು ವಂಚಿಸಿದ್ದು ನನ್ನ ಮಿತ್ರರಿಗೆ ವಂಚಿಸಿದ್ದು ನನ್ನ ಬಂಧುಗಳಿಗೆ ವಂಚಿಸಿದ್ದು ಥ್ರೂಟ್ ಅವರ್ ಲೈಫ್ ವಿ ಆಲ್ವೇಸ್ ಚೀಟ್ ಪೀಪಲ್ ವಂಚನಾತ್ಮಕವಾದ ಪ್ರವೃತ್ತಿಯೇ ಎಲ್ಲರದ್ದು ಇರು ಕೆಲವರು ಕಡಿಮೆ ಪರ್ಸೆಂಟೇಜ್ ಸ್ಯಾಡಿಸ್ಟು ಕೆಲವರು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಸ್ಯಾಡಿಸ್ಟ್ ಅಂತೂ ಸಾರಾಸ್ತಗಿಟ್ಟೆಲ್ಲ ಸ್ಯಾಡಿಸ್ಟ್ ಜನವನ್ನೇ ಜನ ಸ್ಯಾಡಿಸ್ಟ್ ತಾನು ದುಃಖಿ ಇನ್ನೊಬ್ರು ದುಃಖಿ ಆಗಲು ಮಾತ್ರ ಅವನಿಗೆ ಖುಷಿ ತಾನು ಕಷ್ಟಪಟ್ಟು ಇನ್ನೊಬ್ರು ಕಷ್ಟಪಡ್ಬೇಕು ಅನ್ನೋದೇ ಅವನ ಖುಷಿ ತಾನು ದುಃಖ ಪಡಬೇಕು ಇನ್ನೊಬ್ರ ಜೊತೆ ದುಃಖ ಪಡಬೇಕು ಅನ್ನೋದೇ ಅವನ ಖುಷಿ ಇನ್ನೊಬ್ಬರ ದುಃಖದಲ್ಲಿಯೇ ತನ್ನ ದುಃಖ ತನ್ನ ಸುಖವನ್ನು ಕಾಣುವವನಿಗೆ ಸ್ಯಾಡಿಸ್ಟ್ ಅಂತ ಕರೀತಾರೆ ಸ್ಯಾಡಿಸ್ಟ್ ಅಲ್ಲ ನಾನು ಹೇಳ್ತಾನೆ ನೋಡುವ ಅಸ್ಮದ್ ಅಸ್ಮತ್ತಃ ಜುಹುರಾಣ ಕುಟಿಲ ವಂಚನಾತ್ಮಕ ಮೇನಃ ಪಾಪಂ ನನ್ನಿಂದ ಮಾಡಲ್ಪಟ್ಟಂತಹ ಈ ಪಾಪ ಕರ್ಮಗಳೇನಿದೆಯೋ ಇವುಗಳಿಂದ ನನಗೆ ಮುಕ್ತಿ ಬೇಕಪ್ಪ ನೀನು ಅಳಿಸಾಕ್ಬಿಡೋದನ ತಥೋ ವಯಂ ವಿಶುದ್ಧ ಅವಾಗ ನಾ ಏನಾಗ್ಬಿಡ್ತೇನೆ ಶುದ್ಧಾತ್ಮನಾಗ್ಬಿಡ್ತೇನೆ ವಿಶುದ್ಧ ಸಂತ ಇಷ್ಟಂ ಪ್ರಾಪ್ಸ್ಯಾಮ ಇತಿ ಅಭಿಪ್ರಾಯ ನಾನು ಇಷ್ಟಪಟ್ಟದ್ದನ್ನು ಅವಾಗ ನಾನು ಹೊಂದುತ್ತೇನೆ ಅನ್ನುವಂಥದ್ದಲ್ಲಿ ತಾನು ಇಷ್ಟಪಟ್ಟಿರ್ತಾನೆ ಆ ಉಪಾಸ್ಯ ದೇವತಾ ತಾನೇ ಆಗಬೇಕು ಅಂತ ಅವನ ಇಷ್ಟ ಇರ್ತದೆ ಇದು ಲಾಸ್ಟ್ ಮಿನಿಟ್ಟಿಗೆ ಆಗೋ ಕಾಲ ಬಂದಿದೆ ಅದು ಏನೋ ಒಂದು ಹರ್ಡಲ್ ಅಡೆತಡೆಯಿಂದ ಕೈ ತಪ್ಪಬಾರ್ದು ಅಂತೇಳಿ ಮೊದಲು ಎಲ್ಲ ಕ್ಲಿಯರ್ ಮಾಡ್ಕೊತಾನೆ ಏನು ಇದರಿಂದ ತೊಂದರೆ ಆಗ್ಬೋದು ನೀ ಅದನ್ನು ನಾಶ ಮಾಡು ಇದರಿಂದ ತೊಂದರೆ ಆಗ್ಬೋದು ನಾಶ ಮಾಡು ಇದರಿಂದ ತೊಂದರೆ ಆಗ್ಬೋದು ನಾಶ ಮಾಡು ಅಷ್ಟು ಮಾಡಿದ್ರು ಅವಾಗ ನಾ ಏನಾಗ್ಬಿಡ್ತೀನಿ ಶುದ್ಧಾತ್ಮ ನಾ ಶುದ್ಧಾತ್ಮನಾಗಿಬಿಡ್ತೀನಿ ಅವಾಗ ನನ್ನ ಮಾರ್ಗ ಸುಲಭವಾಗ್ತದೆ ಹೌದು ಪಾಪಂ ತತಃ ವಯಂ ವಿಶುದ್ಧಾ ಸಂತ ಇಷ್ಟಂ ಪ್ರಾಪ್ಸ್ಯಾಮ ಇತಿ ಅಭಿಪ್ರಾಯ ಕಿಂತು ವಯಂ ವಯಂ ಇದಾನಿ ನಾನು ಈಗೇನ್ ಮಾಡ್ತೀನಿ ಅಂದ್ರೆ ತೇನ ಶಕ್ನುಮಃ ತೇ ನ ಶಕ್ನುಮಃ ಕಿಂತು ವಯಂ ನಾವು ಇದಾನೀ ಈಗ ತೇ ನಿನಗೆ ನ ಶಕ್ನುಮಃ ಪರಿಚರ್ಯ ಕೃತಂ ನೀನು ಎಲ್ಲಿವರೆಗೂ ಇದಿಷ್ಟು ಸ್ಯಾಂಕ್ಷನ್ ಮಾಡೋದಿಲ್ವೋ ಅಲ್ಲಿವರೆಗೂ ಪರಿಚರ್ಯ ಕೃತಂ ನಿನಗೆ ಮತ್ತೆ ಮತ್ತೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಿರ್ತೀನಿ ಮಾಡು ಮಾಡು ಮಾಡು ಮಾಡು ನಾನು ಯಾಚಿಸ್ತೀನಿ ಅಂದ್ರೂ ಮಾಡೋದ ಯಾಚನೆ ಅವ್ ಈವರೆಗೂ ಮಾಡಿದ್ದೆಲ್ಲ ಯಾಚನೆ ಆದ್ರೆ ಬಾಯಿಂದ ಏನ್ ಹೇಳ್ತಾನೆ ನಾನು ಯಾಚಿಸ್ತೇನೆ ಅಂತ ತಿಳ್ಕೊಬೇಡ ನನಗೆ ಅಧಿಕಾರ ಇದೆ ನಿನ್ ಮೇಲೆ ಆರ್ಡರ್ ಮಾಡ್ಬೋದು ನಾನು ಯಾಕಪ್ಪ ಆರ್ಡರ್ ಮಾಡ್ತೀಯ ಇಷ್ಟು ವರ್ಷನೇ ನಿನ್ನ ಪರಿಚರ್ಯಾಕೃತ ಭೂಯಿಷ್ಟ ಮತ್ತೆ ಮತ್ತೆ ಬಹುತರಾಂತೆ ನಿನಗೆ ತುಭ್ಯಂ ನಮ ಉಕ್ತಿಂ ನಮಸ್ಕರಿಸು ನಿನಗೆ ನಮಸ್ಕರಿಸುತ್ತೇನೆ ಹೌದು ನಮಸ್ಕಾರ ವಚನಂ ವಿಧೇಮ ವಚನ ನಮಸ್ಕಾರ ವಚನಂ ವಿಧೇಮ ಬಾಯಿಯಿಂದ ಕೇಳಿಕೊಂಡು ನಮಸ್ಕಾರ ಮಾಡ್ತಾ ಇದ್ದೇನೆ ನಮಸ್ಕಾರೇಣ ಪರಿಚರೇಮ ಇತ್ಯರ್ಥ ನಮಸ್ಕಾರ ರೂಪದಲ್ಲಿ ನಾನು ನಿನಗೆ ಮತ್ತೆ ಮತ್ತೆ ಪರಿಚರ್ಯನ್ನು ಮಾಡುತ್ತೇನೆ ಕೆಲವು ಮಂದಿ ನಮಸ್ಕಾರ ಮಾಡ್ತಾರಲ್ಲ ಏನ್ ಮಾಡ್ತಾರೆ ಬಿಟ್ಟ ಏನೋ ಏನೋ ಬಿಸಿ ಯಾವುದೋ ವಿಷಯದಲ್ಲಿ ಮಾತಾಡ್ತಾ ನಿಂತಿರ್ತಾನು ಅದು ಬಂದು ಏನ್ ಮಾಡ್ತಾರೆ ಸ್ವಾಮೀಜಿ ಸ್ವಾಮೀಜಿ ಅಂತ ಆಮೇಲೆ ನಾವು ಲಕ್ಷ ಕೊಡಲಿಲ್ಲ ಅಂದ್ರೆ ಸರಿಯಾಗೆ ಸ್ವಾಮೀಜಿ ಸ್ವಾಮೀಜಿ ಅಂತ ಅದ್ಬಿಟ್ಟು ಏನಪ್ಪ ನಮಸ್ಕಾರ ಮಾಡ್ತಾರೆ ನನಗಂತೂ ಇಷ್ಟು ನಗು ಬರ್ತದ ಅವಾಗ. ಯಾವುದೋ ವಿಷಯ ಮಾತಾಡ್ತಿರ್ತೀವಿ, ಏನೋ ಒಂದು ಸಂಗತಿ ಇರ್ತದೆ, ಮಾಡಬೇಕು ಹೋಗ್ಬೇಕು, ಮಾಡ್ತಾ ಹೋಗ್ತಾ ಇರ್ಬೇಕಷ್ಟೇ, ಮಾಡ್ಬೇಕು ಹೋಗ್ತಾ ಇರ್ಬೇಕು. ಮತ್ ಮಾತಾಡದೇ ಇದ್ರೆ ಪರವಾಗಿಲ್ಲ, ತಟ್ರಿ, ಏನ್ ತೊಂದರೆ ಇಲ್ಲ. ಏನಾದ್ರು ವಿಷಯ ಮಾತಾಡೋದಿತ್ತು ಅಂತಂದ್ರೆ ಮಾತಾಡೋದೇನಿಲ್ಲ. ಮತ್ತೇನು, ಅವ ನಮಸ್ಕಾರ ಮಾಡಿದ್ದನ್ನ ನಾನು ನೋಡ್ಬೇಕು ಅಲ್ಲಿ ತನಕ. ಭೂಯಿಷ್ಠಾನ್ ಭೂಯಿಷ್ಠಾನ್, ಮತ್ತೆ ನಮಸ್ಕರಿಸ್ತಾನ, ಬಿಡೋದಿಲ್ಲ. ನಾವು ನೋಡಿದ ಮೇಲೆ ಅವನಿಗೆ ಸಂತೋಷ. ಈ ಪ್ರಕಾರ ಉಪನಿಷತ್ ಮುಗಿತಾ ಇದೆ. ಅದು ಉಪನಿಷತ್ ತಾತ್ಪರ್ಯವನ್ನ ಕೊನೆಯ ಇಲ್ಲಿ ಎರಡು ಪ್ಯಾರಾಗ್ರಾಫ್ ಹೇಳ್ತಾರೆ. ಅವಿದ್ಯೆಯ ಮೃತ್ಯುಂ ತೀತ್ವಾ ವಿದ್ಯೆಯ ಅಮೃತಮಶ್ನುತೆ ವಿನಾಶೇನ ಮೃತ್ಯುಂ ತೀತ್ವಾ ಸಂಬೋಧ್ಯಾಮೃತಮಶ್ನುತೆ ಇತಿ ಶುತ್ವಾ ಕೇಚಿತ್ ಸಂಶಯಂ ಕುರುವಂತಿ ಅತಃ ತನ್ನಿರಾಕರಣಾರ್ಥಂ ಸಂಕ್ಷೇಪತಃ ಸಂಕ್ಷೇಪತಃ ವಿಚಾರಣಾಂ ಕರಿಷ್ಯಾಮಃ ತತ್ರ ತಾವತ್ ಕಿಂ ನಿಮಿತ್ತಃ ಸಂಶಯಃ ಇತ್ಯುಚ್ಯತೆ. ಅವಿದ್ಯಾ ಮೃತ್ಯುಂ ತೀತ್ವಾ ವಿದ್ಯಯಾಮೃತಮಶ್ನುತೆ ಅನ್ನುವ ಶ್ಲೋಕ, ವಿನಾಶೇನ ಮೃತ್ಯುಂ ತೀತ್ವಾ ಸಂಭೂತ್ಯಾಮೃತಮಶ್ನುತೆ ಅನ್ನುವ ಶ್ಲೋಕ. ವಿನಾಶೇನ ಅಂತಂದ್ರೆ ಕ್ರಿಯೇಟೆಡ್ ವರ್ಲ್ಡ್, ಯಾವುದು ಈಗಾಗಲೇ ಕಾರ್ಯಬ್ರಹ್ಮ ಆಗಿದೆಯೋ, ಜಗತ್ತಾಗಿದೆಯೋ, ಆ ವಿನಾಶೇನ ಮೃತ್ಯುಂ ತೀತ್ವಾ ಅಂತಹ ಆ ಪ್ರಪಂಚವನ್ನ ಅವನು ದಾಟಿದಂಥವನಾಗಿ ಸಂಭೂತ್ಯಾಮೃತಮಶ್ನುತೆ ಅವನು ಅಮೃತವನ್ನು ಹೊಂದಿರ್ತಾನೆ ಅನ್ನುವಂತಹ ಮಾತಿನಿದೆಯೋ, ಇವೆಲ್ಲವನ್ನು ಅಲ್ಲಿ ಹೇಳಲಾಗಿದೆ ಅಲ್ವೇ 11-14 ಶ್ಲೋಕದಲ್ಲಿ. ಇತಿ ಶುತ್ವ, ಆ ವಿಚಾರದಲ್ಲಿ ಮತ್ತೆ ಜಿಜ್ಞಾಸ ಮಾಡಲಾಗಿ, ಕೇಚಿತ್ ಸಂಶಯಂ ಕುರುವಂತೆ, ಏನೋ ಕೆಲವು ಸಂದೇಹಗಳು ಹುಟ್ಟಿಕೊಂಡಿವೆ. ಅತಃ ಆದ್ದರಿಂದಾಗಿ ತನ್ನಿರಾಕರಣಾರ್ಥಂ, ಆ ಸಂಶಯವನ್ನು ತೆಗೆದುಹಾಕಲಿಕ್ಕಾಗಿ, ಸಂಕ್ಷೇಪತಃ ವಿಚಾರಣಂ ಕರಿಷ್ಯಾಮಃ, ಅತ್ಯಂತ ಸಂಕ್ಷೇಪವಾಗಿ ಅದರ ಬಗ್ಗೆ ಸ್ವಲ್ಪ ವಿಚಾರವನ್ನು ಮಾಡುವುದು ಬಾಕಿ ಉಳಿದಿದೆ. ತತ್ರ ತಾವತ್ ಕಿಂ ನಿಮಿತ್ತ ಸಂಶಯ ಇದು ಉಚ್ಯತೆ, ಅದು ಯಾವ ಥರ ಸಂಶಯ ಬಂದಿದೆ ಅಂತ ನೀವು ಹೇಳಿದರೆ ನಾವು ಮುಂದೆ ಜಿಜ್ಞಾಸ ಮಾಡ್ತೀವಿ. ಸಂಶಯ ಏನ್ ಬಂದಿದೆ, ಹೀಗ್ ಬಂದಿದೆ ನೋಡಪ್ಪ. ವಿದ್ಯಾ ಶಬ್ದೇನ ಮುಖ್ಯ ಪರಮಾತ್ಮ ವಿದ್ಯಾ ಏವ ಕಸ್ಮಾತ್ ನ ಗೃಹ್ಯತೆ ಅಮೃತತ್ವಚ್ಚ. ನಾವು ತಾತ್ವಿಕವಾದ ಅಮೃತತ್ವವನ್ನ ಅರ್ಥವನ್ನ ಯಾಕೆ ಮಾಡಬಾರದು, ಉಪಾಸನಾ ಅನ್ನೋ ಅರ್ಥ ಯಾಕೆ ಮಾಡಬೇಕು, ಯಾವುದಕ್ಕೆ, ವಿದ್ಯಾ ಶಬ್ದೇನ. ವಿದ್ಯಾ ಎನ್ನುವ ಶಬ್ದಕ್ಕೆ ಬ್ರಹ್ಮ ವಿದ್ಯಾ ಅಂತ, ಸಚ್ಚಿದಾನಂದ ಆತ್ಮವಿದ್ಯಾ ಅಂತ ಮಾಡಿಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ಬಿಡ್ತಿತ್ತು, ಸಮುಚ್ಚಯ ಚೆನ್ನಾಗಿ ಆಗ್ತಿತ್ತು ಅಂತ ಅರ್ಥ ಅಲ್ವಿಲ್ವಾ. ಈ ವಿದ್ಯಾ ಶಬ್ದವನ್ನ ನೀವೇನ್ ಮಾಡಿದ್ರು, ಉಪಾಸ್ಯ ದೇವತ ಅಂತ ತಗೊಂಡ್ರು, ಹೌದಲ್ಲೋ. ನೀವು ಮುಖ್ಯ ಅರ್ಥ ಯಾಕೆ ತಗೊಳ್ಳಿಲ್ಲ, ಅದು ಪರಮಾತ್ಮ ಜ್ಞಾನ ಅಂತ ಯಾಕೆ ತಗೊಳ್ಳಿಲ್ಲ, ತಾಂಡ್ ಬಿಟ್ಟಿದ್ರೆ ಏನಾಗ್ತಿತ್ತು, ಉಪಾಸನಾ ಜ್ಞಾನ ಕರ್ಮ ಎಲ್ಲ ಸಗಣಿ ಸಾರಿಸಿ ಬಿಸಿಬೇಳೆ ಬಾತ್ ಮಾಡಿ ಚೌಚೌ ಮಾಡಿ ಉಳಿಬಿಡ್ತಿತ್ತು. ಅದಕ್ಕೆ ಸಂಶಯ ಬಂದದ ಅವನಿಗೆ, ಕೇಳಿದ್ರು, ನೀ ಮುಖ್ಯಾರ್ಥವಾಗಿ ಪರಮಾತ್ಮ ಅಂತ ಯಾಕೆ ತಗೊಳ್ಳಿಲ್ಲ, ಅದನ್ನ ಉಪಾಸನಾರ್ಥವಾಗಿ ಯಾಕೆ ತಗೊಂಡ್ರಿ. ಗೃಹ್ಯತೆ ವಿದ್ಯಾಶಬ್ದೇನ ಮುಖ್ಯ ಪರಮಾತ್ಮ ವಿದ್ಯಾ ಏವ ಕಸ್ಮಾತ್ ನ ಗೃಹ್ಯತೆ, ಯಾಕೆ ನೀವು ಆ ಅರ್ಥ ತಗೊಳ್ಳಿಲ್ಲ, ಅಮೃತತ್ವಚ್ಚ ಅದು ಅಮೃತತ್ವ ಅರ್ಥ ಚೆನ್ನಾಗಿ ಗೊತ್ತಿತ್ತಲ್ವಾ. ನಾನು ಉಕ್ತಾಯ ಪರಮಾತ್ಮ ವಿದ್ಯಾಯ ಕರ್ಮಣಶ್ಚ ನಿರೋಧಾತ್ ಸಮುಚ್ಚಯ ಅನುಪತ್ತಿ. ಹಂಗರ್ಥ ತಗೊಂಡಿದ್ರೆ ಏನಾಗ್ತಿತ್ತು, ಕರ್ಮ ಸಪೋರ್ಟ್ ಮಾಡೋದೇ ಅಂತ ಆಗ್ತಿತ್ತು. ಕರ್ಮ ಸಪೋರ್ಟ್ ಮಾಡೋದು ನಮ್ಮ ವಿದ್ಯೆ ಇಲ್ಲ ಇಲ್ಲಿ. ವಿದ್ಯೆ ಯಾಕೆ ಅಂತಂದ್ರೆ ಕರ್ಮದಿಂದ ಈ ಪೂರ್ಣಾತ್ಮ ಪ್ರಾಪ್ತಿ ಆಗುವುದಿಲ್ಲ. ಉಕ್ತಾಯ ಪರಮಾತ್ಮ ವಿದ್ಯೆಯ ಕರ್ಮನಷ್ಟೇ ವಿರೋಧ. ನೀನು ಅಂದುಕೊಳ್ಳುವಂತಹ ಮುಖ್ಯಾರ್ಥವಾದ ಪರಮಾತ್ಮನಿಗೂ ಮತ್ತು ಇದಕ್ಕೂ ವಿರೋಧ ಇದೆ. ಯಾವುದಕ್ಕೆ? ಕರ್ಮಕ್ಕೆ ವಿರೋಧ ಇದೆ. ಉಪಾಸನ ಇದು ಕರ್ಮ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಉಪಾಸನ ಇದು ಕರ್ಮ, ಮುಖ್ಯಾರ್ಥದ ಪರಮಾತ್ಮ ಇದು ಜ್ಞಾನ. ಈ ಕರ್ಮನ ಮಾಡ್ಲಿಕ್ಕೆ ಕೂತ್ಕೊಂಡೀಯ, ನಾನು ಅದಕ್ಕೆ ಫಲ ಏನು ಅಂತಂದ್ರೆ ನೀನು ಉಪಾಸ ದೇವತಾ ಅಂತ ಹೇಳ್ಬೇಕ? ನಾನು ಇದು ಆತ್ಮವಿದ್ಯೆ ಅಂತ ಹೇಳ್ಬೇಕ? ನಾ ಹೆಂಗೆ ಹೇಳಿಕಾಗ್ತದೆ? ನೀ ಮಾಡ್ತಾ ಇರೋ ಕರ್ಮ ಇದು ವಿರುದ್ಧ. ನೀ ಪ್ರಾರ್ಥಿಸ್ತಾ ಇರುವಂತ ಪರಮಾತ್ಮ ವಿದ್ಯಾ ಅದು ಅದಕ್ಕೆ ವಿರುದ್ಧ. ನೀನು ಮಾಡ್ತಾ ಇರೋ ಉಪಾಸನ ಆತ್ಮಜ್ಞಾನ ಆಗ್ತದೆ ಅಂತ ನಾ ಹೇಳಿದ್ರೆ ತಪ್ಪಾಗ್ತದೆ. ಆದ್ರಿಂದ ನಾವು ಮುಖ್ಯ ಅರ್ಥವಾಗಿ ತಗೊಂಡಿಲ್ಲ, ಅದನ್ನು ಉಪಾಸನ ಅರ್ಥವಾಗಿ ತಗೊಂಡಿವಿ. ಹೌದಾ? ವಿರೋಧ ಸಮುಚ್ಚಯ ಅನುಪತ್ತಿಗೆ ಸಮುಚ್ಚಯವು ಹೊಂದಿ ಬರುವುದಿಲ್ಲ. ಓ